ಸಂಜೆ ನೋಡು ಬಂದಿದೆ ಕೆಂಪು ರಂಗು ಚೆಲ್ಲಿದೆ ಆಸೆ ನಿನ್ನ ಕಡದೇನು ನನ್ನ ಪ್ರೀತಿ ಕೇಳದೇನು ಆಸೆ ನಿನ್ನ ಕಡದೇನು ನನ್ನ ಪ್ರೀತಿ ಕೇಳದೇನು ಪರಿಮಳ ಚೆಲ್ಲಿ ತುಂಬಿಯ ಕರೆಯುತ್ತಲಿರಲು ಮಾಮರ ಚಿಗುರೆ ಒಲವಿನ ಗೀತೆ ಕೋಗಿಲ ಹಾಡುತ್ತಲಿರಲು ಪ್ರಣಯದ ಆಸೆ ಮೂಡದೆ ನನ್ನ ಸ್ನೇಹವ ಮನಸ್ಸು ಬಯಸದೆ ಸಂಜೆ ನೋಡು ಬಂದಿದೆ ಕೆಂಪು ರಂಗು ಚೆಲ್ಲಿದೆ ಆಸೆ ನಿನ್ನ ಕಡದೇನು ನನ್ನ ಪ್ರೀತಿ ಕೆಡದೇನು ಆಸೆ ನಿನ್ನ ಕಡದೇನು ನನ್ನ ಪ್ರೀತಿ ಕೆಡದೇನು ಮನಗಳು ಒಂದಾಗಿರಲು ಹೃದಯವು ನಿನ್ನ ಸನಿಹವ ಸೇರ ಕಾತರ ತೋರುತ್ತಲಿರಲು ಕಂದನು ಇಲ್ಲ ಸ್ವರ್ಗವ ನನ್ನ ನಲ್ಲನೆ ನಿನ್ನ ನೆರಳಲೆ ಸಂಜೆ ನೋಡು ಬಂದಿದ್ದೆ ರಂಗು ರಂಗು ಚೆಲ್ಲಿದೆ ಆಸೆ ನಿನ್ನ ಕಳೆದೇನು ನನ್ನ ಪ್ರೀತಿ ಕೇಳದೇನು ಆಸೆ ನಿನ್ನ ಕಳೆದೇನು